ಈ ಕಾರ್ಯಕ್ರಮದ ಪ್ರಾಯೋಜಕರು ನ್ಯೂಯಾಲ್ಗಿ ನ್ಯಾನೋಬಯೋಟೆಕ್ ಬೆಂಗಳೂರು. ಮಾಘ ಫಾಲ್ಗುಣ ಮಾಸ ಶಿಶಿರ ಋತು, ಜನವರಿ ಮಾರ್ಚ್ ಮಧ್ಯೆ. ಹಾಲು, ತುಪ್ಪ, ಎಣ್ಣೆ, ಅಕ್ಕಿಗಳಿಂದ ತಯಾರಿಸಿದ ಆಹಾರ ಅತ್ಯುತ್ತಮ. ಶೀತ ಹೆಚ್ಚು, ಜೊತೆಗೆ ಒಣಹವೆ. ಖಾರದ ಆಹಾರ, ಕಹಿ, ಒಗರು ಪದಾರ್ಥ ವರ್ಜಿಸಿ. ತಂಪು ಪಾನೀಯ ನಿಷಿದ್ಧ. ಬಿಸಿನೀರು ಸೇವನೆ, ದೇಹಕ್ಕೆ ಅಭ್ಯಂಜನ, ವ್ಯಾಯಾಮ ಅತಿ ಉತ್ತಮ. ಉತ್ತಮ ಆಹಾರ ಪದ್ಧತಿ ಶಿಶಿರ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಇದೀಗ ಕೇಳೋಣ ಕಾರ್ಯಕ್ರಮ ರೇಗಿಲ ಮಿಡಿತ. ನಮಸ್ಕಾರ, ನಾನು ಡಾಕ್ಟರ್ ಶ್ರೀಧರ್ ಅಂತ ಹೇಳಿ ತೋಟಗಾರಿಕಾ ಮಹಾವಿದ್ಯಾಲಯ ಬೊಬ್ಬೂರು, ಇಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಹಣ್ಣು ಬೇಸಾಯ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈ ದಿನ ನನಗೆ ಕೊಟ್ಟಂತಹ ಅವಕಾಶದಲ್ಲಿ ಜೀವಂತ ಬೇಲಿ ನಿರ್ಮಾಣ ವಿಚಾರವಾಗಿ ಮಾತಾಡಲಿಕ್ಕೆ ಬಯಸ್ತೇನೆ. ಇಲ್ಲಿ ಏನಾಗುತ್ತೆ, ಪ್ರತಿಯೊಬ್ಬ ರೈತನು ಕೂಡ ಒಂದು ಉತ್ತಮವಾದಂತ ಆದಾಯ ನಿರೀಕ್ಷಣೆಯಲ್ಲಿ ಇಟ್ಕೊಂಡು ತಾನು ಮಾಡೋದಕ್ಕೆ ಯಾವಾಗಲೂ ಕೂಡ ಉದ್ದೇಶ ಪಡ್ತಾನೆ, ಅಥವಾ ಅವನ ಯೋಜನೆಗಳು ಆ ರೀತಿಯಲ್ಲಿ ಇರುತ್ತೆ. ಯಾಕೆಂದ್ರೆ ನಮ್ಮ ಕಡಿಮೆ ಹಿಡುವಳಿಲಿ ನಾವು ಒಂದು ಕಮರ್ಷಿಯಲ್ ಕ್ರಾಪ್ ಅಂತ ಹೇಳ್ತೀವಿ, ಹೆಚ್ಚಿನ ಆದಾಯವನ್ನ ನೀಡುವಂತ ಬೆಳೆಗಳನ್ನೇ ಮಾಡ್ಲಿಕ್ಕೆ ಪ್ರತಿಯೊಬ್ಬ ರೈತನು ಕೂಡ ಆಶಿಸ್ತಾನೆ. ಈ ಬೆಳೆಗಳನ್ನ ಮಾಡುವಾಗ ಒಂದು ಬೇಲಿಯ ಅವಶ್ಯಕತೆ ತುಂಬಾ ಹೆಚ್ಚಾಗಿರ್ತದೆ. ಈಗೇನಾಗುತ್ತೆ, ಪ್ರತಿಯೊಬ್ಬರು ಕೂಡ ಕಲ್ಕಂಬ ಅಥವಾ ತಂತಿ ಬೇಲಿ ನಿರ್ಮಾಣ ಮಾಡಲಿಕ್ಕೆ ತುಂಬಾ ಕಷ್ಟ ಸಾಧ್ಯ ಅಂತ ಹೇಳ್ಬೋದು. ಯಾಕೆಂದ್ರೆ ಅದರಲ್ಲಿ ಸಾಕಷ್ಟು ಖರ್ಚು ಬರುತ್ತೆ ಅನ್ನೋ ಒಂದು ವಿಚಾರವಾಗಿ ಈ ದೃಷ್ಟಿಯನ್ನು ಮನದಲ್ಲಿ ಇಟ್ಕೊಂಡು ನಾನು ರೈತ ಬಾಂಧವರಿಗೆ ಒಂದು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಜೀವಂತ ಬೇಲಿ ಅಂತ ಸಂದರ್ಭದಲ್ಲಿ ಅಂದ್ರೆ ಅತಿ ಹೆಚ್ಚು ಖರ್ಚು ಆಗತ್ತೆ, ಅದನ್ನು ನಾನು ಬರೆಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪಕ್ಷದಲ್ಲಿ ನಾವು ಜೀವಂತ ಬೇಲಿಯ ನಿರ್ಮಾಣವನ್ನು ಕೂಡ ಮಾಡಬಹುದು. ಏನಿದು ಜೀವಂತ ಬೇಲಿ ನಿರ್ಮಾಣ ಅಂತಂದ್ರೆ, ನಾವು ಕಲ್ಲು ಕಂಬಕ್ಕೆ ಅಥವಾ ತಂತಿ ಬೇಲಿಯನ್ನು ನಿರ್ಮಾಣ ಮಾಡೋ ಬದಲಾಗಿ ಜೀವಂತ ಬೇಲಿ ಅಂತಂದ್ರೆ, ಈಗ ಒಂದು ಉದಾಹರಣೆಗೆ ನಮ್ಮ ಹಣ್ಣಿನಲ್ಲೇನೆ ಕರೌಂಡ ಅಂತ ಹೇಳಿ ಕರಿತೀವಿ. ಈ ಹಣ್ಣಿನ ಸಸಿಯನ್ನ ನಾವು ನಮ್ಮ ಜಮೀನಿನ ಸುತ್ತ ಜೀವಂತ ಬೇಲಿಯಾಗಿ ಬಳಸಬಹುದು. ಯಾಕೆ ಅಂತಂದ್ರೆ ಇದರಲ್ಲಿ ತುಂಬಾ ಮೊಣಚಾದ ತುಂಬಾ ಚೂಪಾದ ಮುಳ್ಳುಗಳು ಇರೋದ್ರಿಂದ ಯಾರು ಕೂಡ ಅಷ್ಟು ಸುಲಭವಾಗಿ ಇದನ್ನು ದಾಟಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಮೇಲಾಗಿ ಯಾವುದೇ ಪ್ರಾಣಿಗಳಿಗಾದ್ರೂ ಕೂಡ ಇದು ದಟ್ಟವಾಗಿ ಬೆಳೆದ ನಿಂತ ನಂತರ ದಾಟ್ಲಿಕ್ಕೂ ಕೂಡ ಕಷ್ಟ ಆಗ್ತದೆ. ಇದರಿಂದ ಒಂದು ಬೇಲಿ ನಿರ್ಮಾಣನೂ ಕೂಡ ಆದಂತಾಗತ್ತೆ. ಮತ್ತೆ ಇನ್ನೊಂದು ದೃಷ್ಟಿಯಿಂದ ನೋಡೋದೇ ಆದ್ರೆ, ಈ ಇದು ಹಣ್ಣಿನ ಒಂದು ಸಸಿ ಆಗಿರೋದ್ರಿಂದ ಇದರಲ್ಲಿ ಕರೋಂಡ ಹಣ್ಣುಗಳನ್ನ ನಾವು ಕೂಡ ನೋಡಬಹುದು. ಇದರಿಂದ ಎರಡು ಉಪಯೋಗಗಳಿದೆ. ಒಂದು, ಇದು ಕಾಯಿಯಾಗಿದ್ದಾಗ ಅಥವಾ ಮಾಗೋಕ್ಕೆ ಬಂದಾಗ ಅದನ್ನು ನಾವು ಕಿತ್ತು ಉಪ್ಪಿನಕಾಯಿ ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ. ಸಾಕಷ್ಟು ಜನ ಈಗಾಗಲೇ ಮನೆಗಳಲ್ಲಿ ಇದರಿಂದ ಉಪ್ಪಿನಕಾಯಿ ತಯಾರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ತುಂಬ ಹೆಚ್ಚಿನ ಮಹತ್ವ ಇರೋದ್ರಿಂದ ಏನಾಗಿದೆ, ಭಾಳಷ್ಟು ಜನ ಇದನ್ನು ಉಪ್ಪಿನಕಾಯಿ ತಯಾರಿಕೆ ಮಾಡಲಿಕ್ಕೆ ಕೆಲವೊಂದು ಹೊರಗಡೆ ಕಮರ್ಷಿಯಲ್ ಆಗಿ ಉಪ್ಪಿನಕಾಯಿಯನ್ನು ಮಾರಾಟ ಮಾಡುವಂಥವರು ಕೂಡ ಇದನ್ನು ಕಾಯನ್ನು ಖರೀದಿ ಮಾಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ನೀವು ಆ ಹಣ್ಣನ್ನು ಶೇಖರಣೆ ಮಾಡಿ ಅಥವಾ ಇಂಡಸ್ಟ್ರೀಸ್ಗೆ ಕೊಡುವ ವ್ಯವಸ್ಥೆನೂ ಕೂಡ ಮಾಡ್ಕೋಬಹುದು. ಮತ್ತು ಇನ್ನೊಂದು ವಿಚಾರ ಏನು ಅಂತಂದ್ರೆ, ಈ ಕರೋಂಡ ಅನ್ನೋ ಒಂದು ಹಣ್ಣಿನಿಂದ ಅದು ತುಂಬ ಮಾಗದ ಮೇಲೆ ಅದು ಹಣ್ಣು ಆದಮೇಲೆ ಅದರಿಂದ ನಾವು ಹಣ್ಣಿನ ರಸವನ್ನು ಕೂಡ ತಯಾರು ಮಾಡಲಿಕ್ಕೆ ಸಾಧ್ಯ ಇದೆ. ಇದರಲ್ಲಿ ಒಂದು ಒಳ್ಳೆ ಉತ್ತಮವಾದಂಥ ಹಣ್ಣಿನ ರಸವನ್ನು ಶೇಖರಣೆ ಮಾಡ್ಬೋದು. ಇದರಿಂದ ವೈನ್ ತಯಾರಿಕೆಯೂ ಕೂಡ ತುಂಬ ಶ್ರೇಷ್ಠವಾದದ್ದು ಅಂತ ಹೇಳ್ತೀನಿ. ಇತ್ತೀಚೆಗೆ ನಮ್ಮ ಆಂಧ್ರಪ್ರದೇಶ ಕೆಲವು ಜಿಲ್ಲೆಗಳಲ್ಲಿ ಕೂಡ ಇದನ್ನು ತುಂಬ ಅತಿ ಹೆಚ್ಚಾಗಿ ವೈನ್ ಪ್ರಿಪರೇಷನ್ನಲ್ಲಿ ಕೂಡ ಬಳಸ್ತಾ ಇದ್ದಾರೆ. ಇದರಿಂದ ಈ ಸಾಕಷ್ಟು ಉತ್ತಮ ಗುಣಮಟ್ಟದ ಲವಣಾಂಶಗಳು ಪೋಷಕಾಂಶಗಳು ಲಭ್ಯವಿರೋದ್ರಿಂದ ಇದನ್ನು ಹಣ್ಣಿನ ರಸ ತಯಾರಿಕೆ ಮಾಡಿಕೊಂಡು ಸೇವಿಸೋದ್ರಿಂದನೂ ಕೂಡ ಉತ್ತಮ ಲಾಭಗಳಿದೆ ಅಂತ ಹೇಳ್ಬೋದು. ಜೀವಂತ ಬೇಲಿ ನಿರ್ಮಾಣ ಮಾಡೋದ್ರಿಂದ ಎರಡು ಆದಾಯಗಳನ್ನು ಪಡಿಬೋದು. ಒಂದು ಜೀವಂತ ಬೇಲಿ ನಿರ್ಮಾಣ, ಅದರ ಜೊತೆಯಲ್ಲಿ ಬೇಲಿಯಿಂದ ಸಣ್ಣ ಪ್ರಮಾಣದಲ್ಲಿ ಆದಾಯವನ್ನು ನಿರೀಕ್ಷಣೆ ಮಾಡಲಿಕ್ಕೆ ಕೂಡ ಸಾಧ್ಯ ಇದೆ. ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ದೂರವಾಣಿ ಸಂಖ್ಯೆ 9449837747. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಇದೀಗ ಕೇಳೋಣ ಶೇಂಗಾ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರ್ತಿ ಗ್ರಾಮದ ಕೃಷಿಕ ಎಸ್ ಸಿದ್ದಣ್ಣ ಅವರೊಂದಿಗೆ ಸಂದರ್ಶನವನ್ನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರ್ತಿ ಗ್ರಾಮದ ಹಿರಿಯ ರೈತರಾದಂಥ ಸಿದ್ದಣ್ಣ ಅವರೀಗ ನಮ್ಮ ಜೊತೆಗಿದ್ದಾರೆ. ಅವರು ಬಹಳ ವರ್ಷಗಳಿಂದ ಈ ಶೇಂಗಾ ಕೃಷಿ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ತಮ್ಮ ಒಂದು ಅನುಭವಗಳನ್ನು ಇವತ್ತು ನಿಮ್ಮ ಜೊತೆಗೆ ಹಂಚ್ಕೊತಿದ್ದಾರೆ. ಬನ್ನಿ, ಅವ್ರನ್ನೇ ಮಾತಾಡ್ಸೋಣ. ನಮಸ್ಕಾರ ಸಿದ್ದಣ್ಣ ಅವರೇ. ನಮಸ್ಕಾರ. ಸಿದ್ದಣ್ಣರ, ನೀವು ಕೃಷಿ ಬದುಕಿಗೆ ಬಂದು ಎಷ್ಟು ವರ್ಷ ಆಯ್ತು? ಒಂದು 35 ವರ್ಷ ಮೇಲೆ ಮಾಡಿದ್ರು ಸರ್. ಎಲ್ಲೇವರೆಗೆ ಓದಿದ್ರೆ? 3ನೇ ಕ್ಲಾಸ್ ಸರ್ ಓದಿರೋದು. ಅವಾಗ ಯಾಕೆ ಓದಲಿಲ್ಲ? ಯಾಕಂದ್ರೆ ಅವಾಗ ಸ್ವಲ್ಪ ಬಂಡಟ ಸರ್, ಭಾರಿ ಕಷ್ಟ, ಜೀವನ ಮಾಡೋದು ಕಷ್ಟ. 1 ರೂಪಾಯಿ 2 ರೂಪಾಯಿ ಕೂಲಿ ಕೊಡೋರು. ಇನ್ನಷ್ಟಿಂದಂಗೆ ನಾವು ಮಕ್ಕಳ ಮರಿ ಏನು ಸಾರ್ಬೇಕು? ಅವಾಗ ನಾವು ಹುಡುಗರು ಸರ್, ಅಷ್ಟಕ್ಕೆ ಸಾಧ್ಯವಾಗಲಿಲ್ಲ. ಈಗ ನೀವು ಹುಡುಗರಿಗಿದ್ದಾಗ ಹೊಲದಲ್ಲಿ ಏನೇನು ಬೆಳೀತಿದ್ರಿ? ಆಮೇಲೆ ದನ ಕರುಗಳು ಎಷ್ಟಿದ್ವು? 4 ಎತ್ತುಗಳು, 1 ಎಮ್ಮೆ, 2 ಎಮ್ಮೆ ಇದ್ವು. ಅಷ್ಟೊಂದೆಲ್ಲ ಇದ್ವು ಸರ್. ಅವು ಏನಂದ್ರೆ ಅಷ್ಟೇ ಸುಮಾರು ಬೆಳೆ ಬೆಳೆಯೋದು, ರೈತಾಪಿ ಬರ್ಸಜ್ಜೆ ಜೋಳ, ನವಣೆ ಜೋಳ ಅಂತ ಇಂಥವು ಹಾಕ್ಯಂಡು. ಇನ್ನು ಕಡಲೆಕಾಯಿ ಅಷ್ಟೊಂದು ಇರಲಿಲ್ಲ ಸರ್. ಅದು ಈಗ ಇತ್ತಿತ್ತಲಾಗ 82ರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಸರ್. ಎತ್ತಿನ ಬಂಡಿ ಎಲ್ಲ ಇತ್ತ? ಎತ್ತಿನ ಗಾಡಿ ಎಲ್ಲ ಇತ್ತು ಸರ್. ಎತ್ತಿನ ಗಾಡಿ 4 ಎತ್ತುಗಳಿದ್ವು. ಎಲ್ಲ ರೈತಾಪಿ ಏನು ಕೆಲಸ ಮಾಡ್ತಿದ್ವಿ ಸರ್. ಎಷ್ಟು ಜನ ಅಣ್ಣ ತಮ್ಮಂದಿರಿದ್ರೆ ನೀವು? ಇಬ್ಬರು ಅಣ್ಣ ತಮ್ಮಗಳು, 3 ಅಕ್ಕ ತಂಗಿಯರು ಇದ್ರು ಸರ್. ನಿಮ್ಮ ತಂದೆಯ ಹೆಸರಲ್ಲಿ ಎಷ್ಟು ಎಕರೆ ಹೊಲ ಇತ್ತು? ನಮ್ಮ ತಂದೆಯ ಹೆಸರಿನಾಗೆ 10 ಎಕರೆ ಸರ್. ನೀವು ಅಣ್ಣ ತಮ್ಮ ಭಾಗ ಆಗಿದ್ದೀರಾ? ಈಗ ಅಣ್ಣ ತಮ್ಮ ಭಾಗ ಆಗಿದ್ವಿ. ಏನೇನು ಬೆಳೀತೀರಾ? ಶೇಂಗಾ ಅಂತ ತೊಗರಿ, ಸಜ್ಜೆ ಸೈಡ್ನಾಗ ಹಾಕ್ಯಂಡು, ಅಲ್ಸಂದಿ ಆಗಿನ ಒಂದ್ಸಲ ಹಾಕ್ಯಂಡು ಅವನು ಬೆಳ್ಕೊಂತಿದ್ದು ಸರ್. ಕಳೆದ 1-2 ವರ್ಷದಿಂದ ಒಳ್ಳೆ ಮಳೆ ಆಗಿದೆ. ಏನು ನೀರಿನ ವ್ಯವಸ್ಥೆ ಏನಾದರೂ ಮಾಡ್ಕೊಂಡಿರಾ? ಇಲ್ಲ ಸರ್, ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಮಾಡಿದ್ವಿ. ನಮ್ಮ ತಮ್ಮ ಮಾಡಿದ್ದಾನೆ ಸರ್. ನಮಗೆ ಅದು ಗಂಗಾ ಕಲ್ಯಾಣಿಗೆ ಹಾಕ್ಯಂಡಿದ್ವಿ ಸ್ವಾಮಿ, ಅದಿನ್ನ ಬರಲೇ ಇಲ್ಲ. ನಾನು ಮಾಡಬೇಕಂತ ಪ್ರಯತ್ನ ಮಾಡ್ತಾಯಿದ್ದೀನಿ ಸರ್. ಅದು ನೀರಾವರಿ ಮಾಡಬೇಕು, ನಾನು ಬೆಳಿಬೇಕು ಅಂತಂದೇ ಪ್ರಯತ್ನ ಮಾಡ್ತಾಯಿದ್ದೀನಿ ಸರ್. ಅದು ಬರೋಂಗಿಲ್ಲ ಇನ್ಯಾಕೆ. ನಿಮಗೆ ಮಕ್ಕಳು? ನಮಗೆ ಮಕ್ಕಳು 3 ಹೆಣ್ಣು 2 ಗಂಡು ಸರ್. ಏನು ಮಾಡ್ತಾರೆ ಅವ್ರು? ಏನು ರೈತಾಪಿ ಕೆಲಸ ಮಾಡ್ತಾರೆ ಸ್ವಾಮಿ. ಅವ್ರು ಚಿಂದಿ ಹಾಕ್ಲಕ್ಕೆ ತಂದು ಕೊಟ್ಟಿದ್ನಿ ಸಣ್ಣನಿಗೆ, ದೊಡ್ಡಂಗೆ ಎತ್ತು ಗಾಡಿ ಮಾಡಿಕೊಟ್ಟಿನಿ ಸರ್. ಅವರು ಮದುವೆ ಮಾಡಿಕೊಟ್ಟಿದ್ದೀನಿ ಇಬ್ಬರಿಗೇನೆ. ಅವ್ರ ಜೀವನ ಮಾಡ್ತಾಯಿದ್ದಾರೆ ಸರ್. ಈಗ ಈ ವರ್ಷ ಏನು ಬಿತ್ತಿದ್ರಿ? ಈ ವರ್ಷ ಶೇಂಗಾ ಹಾಕಿದ್ವಿ ಸ್ವಾಮಿ. ಈಗ ಎಷ್ಟು ಎಕರೆಗೆ ಹಾಕಿರಿ? 5 ಎಕರೆಗೆ ಹಾಕಿದ್ದೀನಿ ಸ್ವಾಮಿ. ಈ ವರ್ಷ ಮಳೆ ಚೆನ್ನಾಗಿದೆ ಅಲ್ಲ? ಮಳೆ ಚೆನ್ನಾಗಾಗೈತೆ ಸರ್. ಏನಂದರೆ ಕಳೆ ಈಟಬ್ದ್ರೆ ಎದ್ದತೆ ತೆಗೆಯಲಾರ್ದು. 15 ದಿವಸಗಟ್ಟಲೆ ಮಳೆ ಹಿಡ್ಕೊಂಡ್ರೆ ಏನು ಬೆಳೆನು ಎಲ್ಲ ಅಷ್ಟು ಮಾಡ್ತಾಯಿದ್ದೀವಿ ಸ್ವಾಮಿ. ಆದ್ರೂ ಏನು ಬೆಳೆ ಅಷ್ಟಕ್ಕಷ್ಟೇ ಸ್ವಾಮಿ ಸಲ ಆಗೋದು. ಈಗ ನೀವು 5 ಎಕರೆಗೆ ಶೇಂಗಾ ಬಿತ್ತಿದ್ರೆ ಅಂದರೆ ಎಷ್ಟು ಚೀಲ ಬೀಜ ಹಾಕಿದರೆ? 2.5 ಚೀಲ ಹಾಕಿದ್ದೀವಿ ಸ್ವಾಮಿ ಅಲ್ಲಿಗೆ. ಈಗ ನೀವು ಶೇಂಗಾ ಹಾಕೋಕ್ಕಿಂತ ಮೊದಲು ಗೊಬ್ಬರ? ಗೊಬ್ಬರ ಚಿಕ್ಕ ಬಟ್ಟೆ ಗೊಬ್ಬರ ಹಾಕ್ತಿದ್ವಿ ಸ್ವಾಮಿ. ಎಲ್ಲ ದನಿನ ಗೊಬ್ಬರನ ಹಾಕ್ತಿದ್ವು. ಮೊದಲು ಚಿಕ್ಕ ಬಟ್ಟೆ ಬೆಳ್ಕೊಂಡಿದ್ವಿ ಸ್ವಾಮಿ. ದನನ ಗೊಬ್ಬರ ಆಗ್ತಾ ಆಗ್ತಟ್ಟಿ ಚೆನ್ನಾಗಿ ಬೆಳೆದ್ವಿ ಸ್ವಾಮಿ. ಈ ದನಿನ ಗೊಬ್ಬರ ಕೈ ಬಿಟ್ಟರು, ಮಳೆ ಸ್ವಲ್ಪ ಕಡಿಮೆ ಆಯಿತು, ದನಿನ ಗೊಬ್ಬರ ಹಾಕಿದಂಗೆಲ್ಲ ಈಟಿಗೆ ಎಲ್ಲ ಸುಟ್ಕೊಂಡು ಹೋಗ್ಬಿಟ್ರು. ಅದಕ್ಕೆ ಸ್ವಲ್ಪ ಗೊಬ್ಬರ ಕಡಿಮೆ ಮಾಡಿದ್ವಿ. ಗೊಬ್ಬರ ಹಾಕಿನೆ 10 ಎಕರೆಗೆ 150 ಚೀಲ 160 ಚೀಲ ಬೆಳ್ಕೊಂಡಿದ್ವಿ ಸ್ವಾಮಿ. ಹಂಗೆಲ್ಲ ಬೆಳೆದ್ವಿ ಸ್ವಾಮಿ. ಗೊಬ್ಬರ ಯಾವಾಗ ಕಡಿಮೆ ಮಾಡಿದ್ರು ದನಿನ ಗೊಬ್ಬರ, ಅವಾಗ ತಟ್ಟಿ ಬೆಳೆನೇ ಎಲ್ಲ ಕಡಿಮೆ. ಈ ಸರ್ಕಾರಿ ಗೊಬ್ಬರ ಹಾಕೋದು ಅದನ್ನು ಎಟ್ಟಿ ಬರೋದು ಹಿಂಗಾಯ್ತು. ದನಿನ ಗೊಬ್ಬರ ಹಾಕಿದಾಗೆಲ್ಲ ಚೆನ್ನಾಗಿ ಬೆಳೆದ್ವಿ ಸ್ವಾಮಿ. ಈ ವರ್ಷ ಏನು ಗೊಬ್ಬರ ಹಾಕಿಲ್ಲ? ಕೊಟ್ಟಿಗೆ ಗೊಬ್ಬರ ಇಲ್ಲ ಸರ್. ಈ ವರ್ಷ ಹಾಕಲಿಲ್ಲ. ಹಾಕ್ರೆ ಅಂತಂದ್ರೆ ಮಕ್ಕಳು ಇಲ್ಲಿ 1 ವರ್ಷಕ್ಕೆ ಹಾಕೋಣ ಅಂತಂದ್ರು. ಸುಮ್ಕಾದ ಸ್ವಾಮಿ, ಗೊಬ್ಬರನಿತ್ತು, ಅದನ್ನು ಗೊಬ್ಬರ ಮಾಡಿಬಿಟ್ಟವನು. ಮತ್ತೆ ಅದನ್ನು ಮಾಡಿದ್ರೆ ನಿಮಗೆ ಮುಂದೆ ತೊಂದರೆ ಆಗಲ್ವ? ತೊಂದರೆ ಆಗುತ್ತೆ ಸ್ವಾಮಿ. ಹೇಳಿ ತೊಂದರೆ ಆಯ್ತು ಅಂತ ಮಕ್ಕಳಿಗೆ ಹೇಳಿದ್ರೆ ಕೇಳಿಲ್ಲ. ಕಡೆ ಮಾಡಿಬಿಟ್ರು. ದುಡ್ಡು ನೋಡ್ಬೇಕಲ್ಲ ಅರ್ಜೆಂಟು, ಬೆಳೆ ಬರೋದು ಯಾವಾಗ ಹಿಂಗೆ ನೋಡಿ ಮಾಡಿದ್ರು. ಈ ಸಲ ಅವಾಗೆಲ್ಲ ಏರಿಸ್ತೀನಿ ಸ್ವಾಮಿ. ಎಲ್ಲ ಗೊಬ್ಬರ ದನಿನ ಗೊಬ್ಬರ ಹಾಕ್ಬೇಕು, ಆಗದ್ದು ಬೆಳೆ ಬೆಳೆಯಲ್ಲ ಸರ್. ಸುಮ್ಮನೆ ಮೊನ್ನೆ ಶೇಂಗಾ ಹಾಕ್ಬೇಕಾದ್ರೆ ಸರ್ಕಾರಿ ಗೊಬ್ಬರ ಹಾಕಿದ್ರ? ಸರ್ಕಾರಿ ಗೊಬ್ಬರ ಹಾಕುತ್ತೆ. ಸರ್ಕಾರಿ ಗೊಬ್ಬರ ಹಾಕ್ದಲ್ಲೇ ಬಿತ್ತಕ್ಕೆ ಬರಲ್ಲ ಸರ್. ಒಂದು ಮೂಟಿಗೆ ಬೀಜಕ್ಕೆ 2 ಪ್ಯಾಕೆಟ್ ಹಾಕ್ತೀವಿ ಸರ್ ಗೊಬ್ಬರ. ಬಿತ್ತಬೇಕಾದ್ರೆ ಹಾಕ್ತೀರಿ? ಮುಂದೆ ಗೊಬ್ಬರ ಬಿತ್ಕೊಂಡು ಹೋಗ್ತೀವಿ, ಹಿಂದೆ ಕಡಲೆ ಬೀಜ ಹಾಕಿ ಬರ್ತಾರೆ. ಈ ಟ್ಯಾಕ್ಟ್ರ್ ಬಂತ, ಒಂದು ಮಗ್ಗಲಿಗೆ ಬೀಜ ಹೋಯ್ತಾರೆ, ಒಂದು ಮಗ್ಗಲಿಗೆ ಬಿತ್ಕೊಂಡು ಹೋಗ್ತಾರೆ. ಗೊಬ್ಬರ ಹಾಕ್ದಲ್ಲಿ ಒಂದು ಬೀಜ ನೆಲಕ್ಕೆ ಹಾಕಲ್ಲ ಸ್ವಾಮಿ. ಈ ಸರಿ ಮಳೆ ಜಾಸ್ತಿ ಆಗಿ ಕಳೆ ಬಂದಿದೆ ಅಂತ ಹೇಳಿದ್ರೆ, ಮತ್ತೆ ಕಳೆ ಇದ್ರೆ ಸ್ವಲ್ಪ ಬೆಳೆ ಕುಂಠಿತ ಆಗುತ್ತಲ್ಲ? ಬೆಳೆ ಪೂರ ಕುಂಠಿತನೇ. ಈ ಸಲ ಬೆಳೆ ಆದಷ್ಟು ಭಾರಿ ಕಡಿಮೆನೇ ಆಗೋದು ಬೆಳೆ ಅನ್ಕೊಂಡು. ನಾನು ಯಾರೋ ಒಬ್ರು ಮುಂಚೆ ಹಾಕಿದವು, ಅವರು ಕಳೆ ಪಳೆ ತಗೊಂಡವು ಸ್ವಲ್ಪ ಇದೆ ಸ್ವಾಮಿ. ಕಳೆ ತೆಗೆದಿದ್ದರು ಸ್ವಲ್ಪ ಕಡಿಮೆ ಬೆಳೆ ಆಗೋದು. ಸ್ವಲ್ಪ ಕಡಲೆ ಗಿಡದ ಮೇಲಿದ್ದರೆ ನೆಲ್ಲಿಗೆ ತೆಗಿತಾರೆ. ಕೂಲಿ ನೋಡಿದ್ರೆ 300 ರೂಪಾಯಿ 350 ರೂಪಾಯಿ ಕೂಲಿ. ಒಂದು ಮುಂಬ ಒಳ್ಳಲ್ಲ ಅವಲೋಟು ಬೆಳೆದ್ರೆ ಬರೋ ಕೂಲಿಯರ್ ಸಾಧ ಬರ್ತದೆ ಸರ್. ಹಂಗಾಗೈತಿ ಸರ್. ಕೈ ಬಿಟ್ಟರು ಸ್ವಾಮಿ. ಮತ್ತೆ ಏನು ಮಾಡ್ತೀವಿ, ಅದು ತೆಗ್ಸೋಕ್ಕಾಗಲ್ಲ. ಅದು ಅದು ಬೆಳೆದು 2ರಷ್ಟು ಕೂಲಿಯರಿಗೆ ಸಾಧ್ಯವಾಗುತ್ತೆ. ಹಂಗಾಯ್ತು. ಮುಂಚೆ ಮಾಡ್ಕೊಂಡವು ಆಸನ ಮಾಡ್ಕೊಂಡಿದ್ದಾರೆ ನನಗೆ. ಇನ್ನಿದ್ದು ಕೆಲವೆಲ್ಲ ಹಿಂಸಿಕ್ಕಾಗಿದ್ದಾವೆ, ಎಲ್ಲ ಸ್ವಲ್ಪ ಅಷ್ಟು ಕಷ್ಟ ಸ್ವಾಮಿ. ಗಿಡ ಚೆನ್ನಾಗೈತವೆ, ಏನು ಮಾಡ್ಬೇಕು? ಕಳೆ ಎದ್ದು ಬಿತ್ಕೊಂಡು. ನಿಮ್ಮನೇಲಿ ಎಷ್ಟು ಜನ ಇದ್ದಾರೆ? ಈಗ ನಮ್ಮ ಮನೆಯಲ್ಲಿ ನಾವು ಮಕ್ಕಳು ಬೇರೆ ಹೋಗಿದ್ದೆ ಕಳಿಸಿದ್ದೀನಿ ಸರ್ ಮನೆ. ಯಾತೋ ಹಂಚ್ಕೊಟ್ಟಿಲ್ಲ, ಮನೆ ಹಂಚ್ಕೊಟ್ಟಿಲ್ಲ, ಸುಮ್ಮನೆ ಅವ್ರಕ್ಕಾರು ಬೇರೆ ಇದ್ದಾರೆ. ನಮ್ಮ ಮನೆಯಲ್ಲಿ ನಾವು ಒಟ್ಟು ಕುಟುಂಬ ಹೇಳ್ಬೇಕೇನು ಸರ್. ನಮ್ಮ ಮಕ್ಕಳು ಎಲ್ಲನ, ನನ್ನ ಮಕ್ಕಳಿಗೆ 3 ಹೆಣ್ಣು, ಅವರೊಂದು ಕುಟುಂಬ 5 ಜನ, ಸಣ್ಣನಿಗೆ 2 ಗಂಡು, ಅವರೊಂದು 4, 5, 9, ನಾವೊಂದು 11 ಜನ ಇದ್ದೀವಿ. ನೀವೆಲ್ಲರೂ ಕೂಡ ಕುಟುಂಬ ಇದ್ದಿದ್ರೆ ಎಲ್ಲರೂ ಸೇರಿ ಹೊಲದಲ್ಲೇ ಕಳೆ ತೆಗಿಯೋದು ಅಂತಂದ್ರೆ ಸ್ವಲ್ಪ ನಿಮ್ಮ ಖರ್ಚು ಉಳಿತೈತೆ. ಎಲ್ಲ ನಾವು ತೆಗೆದ್ರೂ ಉಳಿಯಂಗೆ ಆಗಲ್ಲ ಸರ್. ನಾವು ಗಂಡು ಮಕ್ಕಳು ಬೇಸಾಯ ಮಾಡ್ಕೊ, ಗಂಡು ಮಕ್ಕಳು ಕಳೆ ತೆಗೆದ್ರೆ ಎಷ್ಟು ತೆಗಿತೀವಿ ಸರ್? ಏನು ಮಕ್ಕಳು ನೋಡಿ ಏನೋ ಸೆಣತ್ತು ಒಂದು ಮೊಂಬೈ ಎರಡು ಮೊಂಬೈ ಹಿಂಗೆ ಮೆಸ್ಗಾಡ್ಬೋದು ನಮ್ಗೆ ಏನು ಬೇಸಾಯ ಇದ್ದರೆ ಮಾಡಬಲ್ಲೆ ಇಲ್ಲ ಯಾತ ನೀವು ಮಣ್ಣು ಕಡಿಯೋದು ಒಂದು ಸೆಣತ್ತು ಹಿಂದಕ್ಕೆ ಹಾಕೋದಾಗ ಮಾಡ್ತೀವಿ. ಕಳೆ ಬಗ್ಗೆ ತೆಗಿಬೇಕಂದ್ರೆ ನಮ್ಮ ಕೈಲಿ ಆಗುತ್ತಂತ ಮತ್ತೆ ಒಂದು ಎಡೆ ಕುಂಟೆ ಪಾಡೆ ಕುಂಟೆ ಎಲ್ಲ ಓಡ್ಕೊಂಡು ಹೋಗ್ತೀವಿ, ಎಲ್ಲ ಬೇಸಾಯ ಮಾಡಿಕೊಡ್ತೀವಿ ಸರ್. ಆ ಕೂಲಿಯರ್ ಬಂದರೆ ತೆಗಿಸ್ತೀವಿ, ಕೂಲಿಯರ್ ಬಂದಿದ್ರೆ ಹಿಂಗೆ ಹೋಗ್ತಿರ್ತೀವಿ ಅಷ್ಟೇ. ಬೀಜ ತಂದಿದ್ರೆ ನೀವು ಅಥವಾ ನೀವೇ ಹೋದ ವರ್ಷ ಬೆಳೆದದ್ದು ಇಟ್ಕೊಂಡಿದ್ರೆ? ಇಲ್ಲ ಸರ್, ಇಲ್ಲ ಸರ್, ಈ ಅಗ್ರಿಕಲ್ ಆಫೀಸ್ನಾಗೆ ಹೋಗಿ ತಳಿಕನಾಗೆ ತಗೊಂಬಂದಿದ್ವಿ ಸ್ವಾಮಿ. ಕ್ವಿಂಟಲ್ ಹೆಂಗಿತ್ತು? ನಮಗೆ 1800 ಏನೋ ಹಾಕಿದ್ರು ಸ್ವಾಮಿ ಒಂದು ಪ್ಯಾಕೆಟ್. ಒಂದು ಪ್ಯಾಕೆಟ್ ಅಂದರೆ ಎಷ್ಟು ಕೆ ಜಿ ಇರುತ್ತೆ? 30 ಕೆ ಜಿ. ಎಷ್ಟು ಪ್ಯಾಕೆಟ್ ತಂದಿದ್ರಿ? ನಾವು 10 ಪ್ಯಾಕೆಟ್ ತಂದಿದ್ವಿ ಸ್ವಾಮಿ. ಯಾವ ತಳಿ ಏನಾದರೂ ಹೇಳಿದ್ರೆ ನಿಮಗೆ? ತಳಿ ಅದು ಯಾವುದು, ಇದು ಕದ್ರೆ ಪದ್ರೆ ಅಂದ್ರೆ ಸ್ವಾಮಿ ಅದು ಕದ್ರಿ ಹಾಕಿದ್ದಾರೆ. ಬರಗಾಲ ಇದ್ದಾಗ ಬೆಳೆಯಂತ ಒಂದು ತಳಿ ಬರ್ತವೆ, ಜಾಸ್ತಿ ಮಳೆ ಆದರೆ ಇನ್ನೊಂದು ತಳಿ ಹೇಳ್ತಾರೆ. ಅದಕ್ಕೆ ಮೊದಲಿದೆ ಸ್ವಾಮಿ, ನಮ್ಮ ನಾಟಿಕಾಯಿ ಎಲ್ಲ ಮಳೆ ಸುಮಾರಾದ್ರೂ ಅದು ಬೆಳೆಯೋದು. ಇದೇನಿಲ್ಲ, ಸುಮ್ಮನೆ ಒಂದು ಬೀಜ ಇಟ್ಟಿದ್ದಪ್ಪ ಆ ಮಳೆ ಸೇರಂಗಿದ್ರೆ ಪೂರ್ತಿ ಚೆನ್ನಾಗಿ ಬರುತ್ತೆ, ಇಲ್ಲ ಅಂದರೆ ಇದು ಬರಲಾಗಿ ಬಿಡ್ತದೆ. ಅದು ನಮ್ಮ ಎಂದಲ್ಕಾಯಿ ಹಾಕೋದು ಸ್ವಲ್ಪ ಗಟ್ಟಿ ಇಟ್ಕೊಂಬೋದು, ಮಳೆಗಿನೂ ಸುಧಾರಿಸ್ಕೊಂಬೋದು. ಇವಾಗ ಇದು ಮಳೆಗಿನೂ ಸುಧಾರಿಸೋದಲ್ಲ, ಹಿಂಗಾಗೈತೆ ನೋಡಿ ಸ್ವಾಮಿ. ಮತ್ತೆ ಅಕ್ಕಡಿ ಏನನ್ನ ಹಾಕಿದ್ರ? ಅಕ್ಕಡಿ ತೊಗರಿ ಅಕ್ಕಡಿ ಹಾಕ್ತದೆ ಸರ್. ತೊಗರಿ ಅಕ್ಕಡಿ ಆದರೆ ಆಗ್ಬೋದು, ಇಲ್ಲಾಂದ್ರೆ ಒಂದೇ ಸಲ ಮಾಡಿ ಮುಚ್ಕೊಂಡ್ರೆ ಅಲ್ಲ ಉಪ್ಪುದಿರ್ದಂಗೆ ಉದುರು ಹೋಗುತ್ತೆ. ಚಳ್ಳಕೆರೆ ಈ ಮೊಳಕಾಲ್ಮೂರು ಭಾಗದಲ್ಲಿ ಸಾಮಾನ್ಯವಾಗಿ ಶೇಂಗಾ ಬಿತ್ತದೆ ಜುಲೈ ಕೊನೆಗೆ, ಜೂನ್ ಜುಲೈಯೇ ಆದ್ರೆ ಬಿತ್ತಾ ಇದ್ದೀವಿ ಸ್ವಾಮಿ. ಎಷ್ಟು ತಿಂಗಳಿಗೆ ಬರುತ್ತೆ? ಅದು 4 ತಿಂಗಳು ಸಮಯ ಆಗ್ಬೇಕು ಸ್ವಾಮಿ. 4 ತಿಂಗಳು ಮೇಲ್ಪಟ್ಟೆ ಆದರೆ ಪೂರ್ತಿ ಕಡಲೆಕಾಯಿ ಅಲ್ಲಿಗೆ ತಗೋದು. ಈಗ ಮತ್ತೆ ನೀವು ನವಂಬರ್ನಲ್ಲೇ ಕೇಳ್ಬೇಕಾ? ಹಾಂ, ನಾನು ನವಂಬರ್ನಲ್ಲೇ ಕೇಳಬೇಕು. ಹೋದ ವರ್ಷ ನೀವು ಶೇಂಗಾ ಬೆಳೆದಿದ್ರಲ್ಲ, ಎಷ್ಟು ಕ್ವಿಂಟಲ್ ಬೆಳೆದಿದ್ರಿ? ನಮ್ಮದು ಹೋದ ವರ್ಷ ಏನು ಸರ್ ಅಷ್ಟೇ ಆಗಲಿಲ್ಲ ಸರ್ ಅಷ್ಟಂದು. ಎಲ್ಲ ಮಳೆ ಹಿಡ್ಕೊಂಡು ಎಲ್ಲ ನೆಲದಾಗ ಕೈ ಬಿಟ್ಟಿದ್ದೀನಿ ಸ್ವಾಮಿ. ಯಾವತ್ತೊಂದು ಬುಟ್ಟು ತರಲಿಲ್ಲ, ಮಳೆ ಕಿತ್ತವೆ ಸ್ವಲ್ಪ ಅಲ್ಲೇ ಮಳೆ ಬಂತು ಅಲ್ಲೇ ಕೊಳ್ತೋಯ್ತು. ತಕೊಂಬರೋಣ ಅಂದರೆ 15 ದಿವಸಗಟ್ಟಲೆ ಮಳೆ ಬಿಡಲಿಲ್ಲ, ಚಿಕ್ಕ ಬಟ್ಟೆ ಮಳೆ ಹೊಡೆದ್ಬಿಡ್ತು, ಇನ್ನೇನು ಅಲ್ಲೇ ಕಾಯ್ಬಿಟ್ಟು. ಒಂದೊಂದು ಚೀಲ 2 ಚೀಲ ಆಗಿತ್ತು ನೋಡ್ರಿ ಸ್ವಾಮಿ, ಅಷ್ಟೇ ಎಲ್ಲ ಆಡ್ಸ್ಕೊಂಡು ಬರೋ ಹೊತ್ತಿಗೆಲ್ಲ ಒಟ್ಟು ಎಲ್ಲ ಅಲ್ಲೇ ಕೊಳ್ತೋಯ್ತು. ಕಡಲೆಕಾಯಿನ ಅಲ್ಲೇ ಕರ್ರಗಾಗಿ ಹೋಗ್ಬಿಡ್ತೀವಿ. ಎಲ್ಲ ಎಲ್ಲ ನೆಲಪಾಲು ಗಿಡ ಕಿತ್ತರೆ ಗಿಡದಾಗ ನೆಲ ಕಂಪ್ಲೇಂಟ್ ನೆಲದಕ್ಕೆ ಹೋಯ್ತು ಅಲ್ಲ, ಇನ್ಯಾವ ಸಿಗುತ್ತೆ. ಈಗ ಚಳ್ಳಕೆರೆ ಮಾರ್ಕೆಟ್ ನಿಮಗೆ ಭಾಳ ಹತ್ತಿರ, ಏನು ಒಂದು 10 ಕಿಲೋಮೀಟರ್ದಲ್ಲೇ ಚಳ್ಳಕೆರೆ. ಅದು ಚಳ್ಳಕೆರೆ ಶೇಂಗಾ ಮಾರ್ಕೆಟ್ಗೆ ಫೇಮಸ್ ಇರೋದು, ಪ್ರಸಿದ್ಧಿಯಾಗಿದೆ ಎಲ್ಲ ಕಡೆ ಅಂತ. ಇಲ್ಲೇ ಸ್ವಲ್ಪ ರೇಟು ಚೆನ್ನಾಗಿರುತ್ತೆ. ಈ ವರ್ಷ ಹೆಂಗಿದೆ? ಈ ವರ್ಷ ರೇಟ್ ಏನು ಇತ್ತು ಸರ್, 7,000 8,000 ಹಂಗೆ ತಕನೇ ಇತ್ತು. ನಾವು ಬೀಜ ತಂದಿದ್ದನ್ನೇ 9,500 ರೂಪಾಯಿ ಬೀಜ ತಂದಿದ್ವಿ ಸ್ವಾಮಿ. ನಮ್ಮ ಕಡಲೆಕಾಯಿ 6,500 7,000 ಒಳ್ಳೆ ಕಾಯಿ ಹಾಕ್ಯಂಬರು. ನಾವು ಬೆಳೆದಿದ್ದು ಏನು ತಗೊಂಡೋಗ ಮಾರ್ಕೆಟ್ಗೆ ಹಾಕೊಂಡೆ, 2 ಚೀಲ 3 ಚೀಲ ಬೆಳೆದ್ರೆ ಇನ್ನೇನು ಇಲ್ಲ ಕೊಟ್ಕೊಂಡು ನಡೆಯಂತಿ. ನಿಮ್ಮ ಕೆಲಸಕ್ಕೆ ನಿಮ್ಮ ಹುಡುಗರೇನು ಸಹಾಯ ಮಾಡಲ್ವಾ? ಅವರೇ ಸರ್ ಮಾಡಿ, ನಾವು ಹೋಗೋದು ನಾವೆಲ್ಲ ಮಾಡ್ತೀವಿ, ಹುಡುಗರು ಸಹಾಯ ಮಾಡ್ತಾರೆ, ಅವರು ಮಕ್ಕಳು ಎಲ್ಲ ಸೇರ್ಕೊಂಡು ಮಾಡೋದು ನಾವು. ಈಗ ಹುಡುಗರು ಅಂದರೆ ಸ್ವಲ್ಪ ಹೊಸ ಹೊಸ ಥರ ಯೋಚನೆ ಮಾಡ್ತಿರ್ತಾರೆ? ಯೋಚನೆ ಮಾಡ್ತಾರೆ ಸರ್, ಅವರು ಇನ್ನೇನು ಬಿಟ್ಟು ಅದು ಸ್ವಲ್ಪ ಹೋಲ ಇನ್ನೇನು ಯೋಚನೆ ಮಾಡ್ತಾರೆ. ಅದೇ ಬೆಳೆ ಯಾವ ಮಗ್ಳಿಗೆ ಏನೇನು ಮಿಕ್ತಾರೋ ಅದೇ ಬೆಳೆನ ಅವರು ಬೋರ್ ಹಾಕ್ಸ್ಬೇಕು ಮಾಡಬೇಕು ಅನ್ನೋದು ಯೋಚನೆ ಮಾಡ್ತಾಯಿದ್ದಾರೆ. ಈ ಗಂಗಾ ಕಲ್ಯಾಣಿಗೋಸ್ಕರ ಕಾದ್ಕೊಂಡಿದ್ದೀನಿ ಸ್ವಾಮಿ. ಅದು ಬಂತಾನೆ ಅವರ ಕೆಲಸ ಮಾಡಬೇಕು ಅನ್ನೋದು ನಮಗೆ ಐತೆ. ನೀರಾವರಿ ಮಾಡಬೇಕು, ಉಳ್ಳಿಗಡ್ಡೆ ಬೆಳಿಬೇಕು, ಅವು ಬೆಳಿಬೇಕು ಅನ್ನೋದು ನಮ್ಗೆ ಒಂದ್ಸಿನಾಗ ಐತೆ. ಅದೊಂದು ಸ್ವಲ್ಪ ಕೈ ಹತ್ತಿ ಬರೋದು ಅಷ್ಟೇ. ಇಲ್ಲಿಂದನೇ ಶೇಂಗಾ ಬೆಳ್ಕೊಂಡು ಬಂದಿದ್ದೀರಿ ಅಂದರೆ ಬೆದ್ದಲು ಭೂಮಿಗೆ ಬೆಳೆದಿದ್ದೀರಿ? ಬೆದ್ದಲು ಭೂಮಿ ಸ್ವಾಮಿ, ಇನ್ನು ನೀರಾವರಿ ಏನಿಲ್ಲ. ಏನಕ್ಕ ಈ ಕೋರಿಗೆ ನಾರಿಗೆ ಮಾಡ್ಕೊಂಡು ಹೋಗ್ತಿದ್ದೆ ಸ್ವಾಮಿ, 2 ಎಕರೆ 3 ಎಕರೆ ಕೋರಿಗೆ ಮಾಡ್ತಿದ್ದೆ ನೀರಾವರಿಗೆ. ಏನು ಕೋರಿಗೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಯಾವಾಗ ಮಾಡಿದ್ರಿ, ಏನೇನು ಬೆಳೀತಿದ್ರಿ, ಯಾರ್ದು ಕೋರಿಗೆ ಮಾಡಿದ್ರಿ, ಅದು ಯಾವ ರೀತಿ ಒಂದು ಒಪ್ಪಂದ ಮಾಡ್ಕೊಂಡಿದ್ದೆ? ಒಪ್ಪಂದ ಇಲ್ಲ ಸರ್, ಕೋರಿಗೆ ಮಾಡ್ತಿದ್ದೆ ಸರ್ ನೀರಾವರಿನ. ಮೆಕ್ಕೆಜೋಳ ಗದ್ದೆ ಅವು ಮಾಡ್ಕೊಂಡು ಹೋಗ್ತಿದ್ದೆ. ಕೋರ್ ಅಂದರೆ ಸರಿಗೋರು, ಅವ್ರಿಗೆ ಅರ್ಧ ನಮ್ಗೆ ಅರ್ಧ ಗೊಬ್ಬರ ಗೂಡು ಎಲ್ಲ ನಮ್ಮದು, ಹುಲ್ಲು ನಮ್ಗೆ ಕೊಡೋರು. ಕಾಳು ಆದರೆ ತಲೆ ಕರೆದ್ರೆ ಕಾಳು ಮಾಡ್ಕೊಂಡಿದ್ದೆ ಸರ್. ಎಷ್ಟು ವರ್ಷ ಮಾಡಿದರೆ? ನಾವು ಸಾಧಾರಣ 1-20 ವರ್ಷ ಮಾಡಿದ್ದೀನಿ ಸರ್. ಯಾರ್ದು? ಇಲ್ಲೇ ಒಂದು ಲಾಯರ್ ಅಂತಂದು ಇತ್ತು, ಅವ್ರು ಮಾಡಿದೆ. ಕೆಲವರು ಒಬ್ಬರು ಬೋಜಪ್ಪ ಅಂತ ಇದ್ದ, ಆ ಬೋಜಪ್ಪನ ತೋಟ ಮಾಡಿದ ಸರ್. ಒಂದು ಸಲ ಕಂತ್ರಾಟ್ ತಗೊಂಡೆ, ಕಂತ್ರಾಟ್ ತಗೊಂಡು 55,000 3 ಎಕರೆ ಮಾಡ್ಕೊಂಡಿದ್ದೆ. ಅದ್ರಾಗ ಇಷ್ಟು ಉಳ್ಳಿಗಡ್ಡೆ ಬೆಳ್ಕೊಂಡೆ, ಜೋಳ ಬೆಳೆದೆ, ರಾಗಿ ಬೆಳ್ಕೊಂಡೆ. 55,000 ತಗೊಂಡಿದ್ದೆ ಸ್ವಾಮಿ. 55,000 ಒಂದೇ ಒಂದು ಬೆಳೆಯೋದಾಗ ತೆಗೆದು ಬಿಸಾಕಿದ್ವಿ. ಬೆಳೀತು, ದೇವರು ಭೂಮಿ ಕೊಡ್ತು ಬೆಳೀತು. ಅಲ್ಲೆಲ್ಲಿ ಇದ್ದು ಇತ್ತಾಗ ಬೆಳೀಲಿಲ್ಲ ಸ್ವಾಮಿ. ಮತ್ತೆ ಯಾಕೆ ಈಗ ಬಿಟ್ಟರೆ? ಇಲ್ಲ ಸರ್, ಅವರು ಕಂತ್ರಾಟ್ ಮಾಡ್ಕೊಂಡಿದ್ವು, ಅವ್ರು ಟೈಮ್ ಆಯಿತು, ಅವ್ರು ನಾವು ಮಾಡ್ತೀವಿ ಅಂದರು, ಬಿಟ್ಕೊಳ್ರಿ ಅಂತ. ತಿರುಗಿ ಇತ್ತಲ ಕೋರಿಗೆ ಮಾಡಿದ್ವಿ ಬೇರೆಯವ್ರದ್ದು. ಆ ಕೋರಿಗೆ ಮಾಡಿ 2 ಎಕರೆ ಮಾಡ್ಕೊಂತಿದ್ವಿ ಸರ್. 2 ಎಕರೆ ಮಾಡ್ಕೊಂಡು ಮೆಕ್ಕೆಜೋಳ 1¾ ಎಕರೆ ಗದ್ದೆ ಹೊಡೆದ್ವಿ ಸ್ವಾಮಿ. 68 ಕಿಲೋ ಆಗಿದ್ವಿ ಸ್ವಾಮಿ ಭತ್ತ ಬೆಳೆದಿದ್ದೆ. ಭೂಮಿ ತಾಯಿಂದಾಗೆ ನಾನು ಚೆನ್ನಾಗಿ ಬೆಳೀತಿದ್ದೆ, ಚೆನ್ನಾಗಿ ಮಾಡ್ತಿದ್ವಿ ಸ್ವಾಮಿ. ಇವಾಗಲೂ ನಾನು ಭೂಮಿ ಮಾಡಿದರೆ ಲಾಸ್ ಮಾಡ್ಕೊಂಬಲ್ಲ. ಈ ಮಕ್ಕಳು ಮಾಡಲಾರ್ದು ಹಿಂಗೆ ಮಾಡ್ತಾರೆ ಅಷ್ಟೇ. ನಾವು ಸದ್ಯವಸೆ ನಾವು ಗಂಡ ಹೆಂಡತಿ ಮಾಡಿದ್ರೆ ಚೆನ್ನಾಗಿ ಬೆಳಿತೀವಿ. ಈಗ ಮತ್ತೆ ಯಾರಾದರೂ ಬೇರೆ ಹೊಲನ ಮಾಡಬೇಕಂತ ಇದೆಯಾ? ಇಲ್ಲ ಸರ್, ಈಗ ನಾವು ಮಾಡಬೇಕಂಬೋದೇನಿಲ್ಲ. ನಾವು ಇದ್ದಿದ್ದನ್ನ ಸ್ವಲ್ಪ ಮಾಡ್ತಾ ಮಾಡ್ಕೊಂಡು ನಾವು ಸ್ವಲ್ಪ ನಿರುಪಾರ ಮಾಡ್ಕೊಂಬೇಕಂತ ಇದ್ದೀನಿ ಸರ್. ನೀರಾವರಿ ಮಾಡ್ಕೊಂಡಿಂದ ಮುಂದೆ ಯೋಜನೆ ಏನಾದರೂ ಇದೆ ಬೇರೆ ಇಂಥದ್ದೇ ಬೆಳಿಬೇಕು ಅಂತ? ಬೆಳಿಬೇಕಂಬದು ಏನಿಲ್ಲ ಸರ್, ಅಷ್ಟು ಮೊದಲು ನೀರಾದ್ಮೇಲೆ ನಾ ತಾನೇನ್ತಾನೆ ಎಲ್ಲ ಬೆಳಿಬೇಕಂಬೋದು ನಮ್ಗೆ ಅನುಭವ ಬೈತು ಸರ್. ಬೋರ್ ಬಂದಾಗ ಚಳಿ ತಾನ ಎಲ್ಲ ಓಡುತ್ತದೆ. ಏನು ಮಾಡ್ಕೋಬೇಕು, ಏನು ಬೆಳೆ ಮಾಡ್ಕೊಬೇಕು, ಈ ಭೂಮಿಗೆ ಎಷ್ಟು ಯಾವ್ದು ಇಕ್ಕಿದ್ರೆ ಚೆನ್ನಾಗಿ ಬರುತ್ತೆ ಅಂಬೋದು ಅನುಭವ ಅವಾಗ ಬರುತ್ತೆ ಸರ್. ಅಲ್ಲ ಈಗ ನಮ್ಮ ಮನೆಗೆ ದಾಳಿಂಬೆ ಹಾಕ್ಬೇಕು, ಬಾಳೆ ಹಾಕ್ಬೇಕು ಅಂಬೋದು ಎಲ್ಲ ಐತೆ. ಆದರೆ ಭೂಮಿ ನೀರು ಎಷ್ಟಾಗ್ತವೆ ಎಷ್ಟಿಲ್ಲ, ನೀರಿದ್ದರೆ ಮನುಷ್ಯನಿಗೆ ಧೈರ್ಯ ಕೊಡುತ್ತೆ. ಸುಮಾರು 30-35 ವರ್ಷ ನೀವು ಕೃಷಿಯಲ್ಲಿ ಅನುಭವ ಪಡ್ಕೊಂಡಿರಲ್ಲ? 35 ವರ್ಷದಲ್ಲಿ ನಾನು ಬೇಸಾಯ ಬಂದಾಗಲು ತಟ್ಟಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸಾಕಿದ್ದು ಭೂಮಿ ತಾಯಿಂದಾಗ ನಾನು ಸಾಕಿದ್ದು. ಒಬ್ಬರು ತಿರುಗಿ ಬೇರೆದು ಮತ್ತೊಂದು ಕೆಲಸ ಮಾಡಿಲ್ಲ. ಭೂಮಿ ತಾಯಿ ಮಾಡಿಸ್ಬೇಕು, ಅದರಾಗೆ ಜೀವನ ಮಾಡಬೇಕು, ಮಕ್ಕಳು ಮರನ್ನೆಲ್ಲ ಮದುವೆ ಮಾಡ್ಕೊಬೇಕು, ಅದರಿಗೆ ಜೀವನ ಮಾಡಿದ್ದೀನಿ ಸರ್. ಅಲ್ಲ ಇಷ್ಟೆಲ್ಲ ಮಾಡಿದಿರಲ್ಲ, ಆವಾಗ ನೀವು ಮಾಡೋಂಥ ಒಂದು ಬೇಸಾಯಕ್ಕೂ ಈಗ ಏನು? ಈಗ ಬೇಸಾಯ ಮಾಡೋದು ಏನು ಪ್ರಯೋಜನ ಇಲ್ಲ ಸರ್. ಸುಮ್ಮನೆ ಆಗಾಗ ಒಂದು ಟ್ಯಾಕ್ಟರ್ ಬರೋ ಹಿಂಗಂಬದು ಬಿತ್ತೋದು ಅದು. ಆವಾಗ ಅಂದರೆ ಬೇಸಿಗೆ ಟೈಮ್ನಲ್ಲಿ ಮಡಿಕೆ ಬಡಿಸಿ ಮಾಗಿ ಮಾಡ್ಕೊಂಡು ಅದನ್ನ ಗೊಬ್ಬರ ಗೂಡು ಹಾಕ್ಕೊಂಡು ಆವಾಗ ಭೂಮಿ ನಾ ಬಿತ್ತ ಹೊತ್ತಿಗೆ ಗಮ ಗಮ ಗಮ ಅಂಬೋದು ಭೂಮಿ. ಆವಾಗ ಮುಂಗಾರಿ ಮಳೆ ಬಂದರೆ ಆ ತಂಪನ ಹಂಗೆ ನಿಂತ್ಕೊಂಬ ಬೆಳೆಯಕ್ಕು ಸುಮ್ಮನೆ ಕರ್ರ ಗಿಡ ಬರ್ತದೆ. ಇದು ಬಿಟ್ಟು ಆವಾಗಲೇ ಬೇಸಾಯ ಹೊಡೆದು ಆವಾಗಲೇ ಹಿಂದ್ಗಡೆ ಬಿತ್ತಂದರೆ ಏನು ಹೆಂಗಾಗುತ್ತೆ? ಆಗಲ್ಲ. ಅದಕ್ಕೆ ಭೂಮಿ ಪಾಕ ಮಾಡಬೇಕು. ಭೂಮಿ ಪಾಕ ಮಾಡಿ ಹಾಕಿದರೆ ಭೂಮಿ ತಾಯಿ ಚೆನ್ನಾಗಿ ಕೊಡ್ತಾಳೆ. ಈಗೆಲ್ಲ ನಮ್ಮ ಕೃಷಿ ನಿಂತಿರೋದೇ ರಾಸಾಯನಿಕ ಗೊಬ್ಬರಗಳಿಂದ. ನೋಡು ಆ ಗೊಬ್ಬರಗಳು ಸರಿಯಿಲ್ಲ. ಆ ಗೊಬ್ಬರ ಹಾಕಿದರೆ ಭೂಮಿ ಒಂದು ಕಡೆ ಎಟ್ಟಿ ಬರೋದು, ಒಬ್ಬೊಬ್ಬರದು ಬೆಳೆನೇ ಸರಿಯಾಗಿ ಬರೋಲ್ಲ. ಬರೀ ಮಣ್ಣು ಗೊಬ್ಬರ ಬರುತ್ತೆ, ಕೆಬ್ಬಣ ಸೂರ್ಯ ಎಲ್ಲ ಬರ್ತತೆ, ಅದ್ರ ಬೆಳೆಯೇನು ಅಷ್ಟು ಸುಪಟಾಗಿ ಬರಲಿಲ್ಲ ಸರ್. ಮರಳು ಡಿ ಎ ಪಿ ತುಂಬೂಟಿ ಹಾಕಿದರೆ ಹಂಗೆ ನಿಂತ್ಕೊಂಡು ನೋಡ್ಬೇಕು ಅಷ್ಟು ಕರ್ರ ಗಿಡ ಬರೋದು. ಈಗ ಆತ ಡಿ ಎ ಪಿ ಅದು ಗೊಬ್ಬರನೂ ಸರಿಯಿಲ್ಲ, ಬೆಳೆನೂ ಸರಿಯಿಲ್ಲ ಸರ್. ಮೊದಲಿಗೆ ಈಗ ಭಾಳ ವ್ಯತ್ಯಾಸ ಆಗಿದೆ ಅಂತ ಹೇಳ್ತಾರೆ. ಭಾಳ ವ್ಯತ್ಯಾಸ ಮೊದಲು ಗೊಬ್ಬರಕ್ಕೂ ಈ ಗೊಬ್ಬರಕ್ಕೆ ಭಾಳ ವ್ಯತ್ಯಾಸ. ಕೃಷಿಯಲ್ಲೇ ಭಾಳಷ್ಟು ಬದಲಾವಣೆಗಳಾಗಿದ್ದಾವೆ. ಹೌದೌದು ಆಗಿದೆ ಸರ್. ಸಿದ್ದಣ್ಣವ್ರೆ, ನೀವು ಮೂಲತಃ ಕೃಷಿಕರು, ಸುಮಾರು 35 ವರ್ಷದಿಂದ ಕೃಷಿ ಜೀವನನೇ ಮಾಡ್ಕೊಂಡು ಬಂದಿದ್ರಿ, ನಿಮಗೆ ಒಂದು ಮನೋರಂಜನೆ ಅನ್ನೋದು ಯಾವಾಗೂ ನಿಮ್ಗೆ ಅನಿಸಿಲ್ವಾ? ಅನಿಸುತ್ತೆ ಸರ್. ಅನಿಸಿತಲ್ಲ, ನೀವು ಈ ನಿಮ್ಮ ಮನೋರಂಜನೆಗೋಸ್ಕರ ಈಗ ಹಳ್ಳಿಗಳಲ್ಲಿ ಬಯಲಾಟ ಆಡ್ತಿರ್ತಾರೆ, ಭಜನೆ ಮಾಡ್ತಿರ್ತಾರೆ, ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಏನಾದರೂ ನೀವು ಭಾಗವಹಿಸ್ತಿದ್ರೆ? ಭಾಗವಹಿಸಿದ್ದೀನಿ ಸ್ವಾಮಿ, ಒಂದು ಪಾತ್ರ ಮಾಡಿದ್ದೆ ಸ್ವಾಮಿ ಮಾಡ್ತಾ ಇದ್ದೀನಿ. ಯಾವುದರಲ್ಲಿ? ಕರೆಬಂಟದ್ರಲ್ಲಿ ಉದ್ದಂಡಿ ಪಾತ್ರ ಮಾಡಿದ್ದೆ ಸ್ವಾಮಿ. ಬಯಲಾಟನ? ಬಯಲಾಟನ ಸರ್. ಅದ್ರ ಏನಾದ್ರ ಒಂದು ಮಾತು ನಿಮಗೆ ಈಗ ಹೇಳಲಿಕ್ಕೆ ಆಗುತ್ತಾ? ಆಗುತ್ತೆ ಸ್ವಾಮಿ. ಹೇಳಿ. ಎಳೈ ಪಟುತನ ಪರಾಕ್ರಮದಿಂದ ದಡಲ್ಲೆಂದು ಪಾದ ಗತ್ತಿನಿಂದ ಬಂದ ಚಟುಲೋತ್ತರ ರೋಷ ಬದ್ದವಳ ದಾಂದು ಕೇಳುವ ಕುಟಿಲೋತ್ತರ ಮಾನವನೇ, ಆಹೋ ಕಿಂಚಿತ್ತು ಭಯವಿಲ್ಲದ ಚಂಚಲ ಮನದಲ್ಲಿ ವಂಚಿಸಿ ಕೇಳುವ ವಂಚುಗಾರನಿ ನಿನ್ನ ದಾರು, ನಿನ್ನ ಹೆಸರೇನು? ಪೇಳವಂತನಾಗು ಮಾನವ ಗಣಿ ಧೀಮಳೇ. ಎಲ ಸಾರಥಿ, ನಾವು ದಾರೆಂದರೆ ಈ ಶುದ್ಧಾಶ್ರಮದಲ್ಲಿ ನಿತ್ತರಿಸಿ ನಿಂತು ಹೃದ್ಭಯಂಕರಮವಾದ ಪೇರ್ಪಲ ಶಿಮ್ಮ ಶಾರ್ದುಲ ದುಷ್ಟ ಮುರುಘಂಗಳಮ ಹೊಟ್ಟೆಗಳಮ ತತ್ತನ ಸೀಳಿ ಗಟ್ಟಿಯಾದ ಮಾಂಸಗಳನ್ನು ಹಟ್ಟಾಸದ ತಿಂದು ಎಲ ಎನ್ನ ಕ್ವಾರೆ ಹಲ್ಲಗಳಿಂದ ಮಾನವ ಅದಮರನ್ನು ಗಸ್ಸ ಗಸ್ಸ ನಮಲಿ ಸವೈಲೋಡೆ ನುಂಗಿ ನೂರಾರು ಮದಕೋಡೆಗಳನ್ನು ಘಟ ಘಟನೆ ಕುಡಿದು ಎಲ ಸಾರಥಿ, ಎನ್ನ ಮೂಗಿನ ಉಸಿರಿನ ದೆಬ್ಬಿಗೆ ನೂರಾರು ಗಾವಂದ ಬಂದು ಬೀಳುವರು ಎಲ ಎನ್ನ ಮುದ್ದು ಮಲೆಯಿಂದ ಒಂದು ಒಡೆತ ಒಡೆದಂದರೆ ನೂರಾರು ಎಣಗಳನ್ನು ನೆಲಕ್ಕೆ ಬಿದ್ದು ಲಿಬಿಲಿಬಿಲಿಬಿಲಿಬಿ ಒದ್ದಾಡುವು. ಈ ದಿಕ್ ದೇಶಕ್ಕೆ ಪ್ರಸಿದ್ಧವಾದ ಉದ್ದಂಡಿ ಎಂಬ ನಾಮವನ್ನು ಕೇಳಲರಿಯಾ ಸಾರಥಿ? ಈ ಒಂದು ಪಾತ್ರ ಮಾಡಿ ಎಷ್ಟು ವರ್ಷ ಆಯ್ತು ನೀವು? ನಾವು ಪಾತ್ರ ಮಾಡಿ ಒಂದು ಈ ಒಂದು 20 ವರ್ಷ ಮೇಲೆ. ಆದ್ರೂ ನೀವು ನೆನಪಿಟ್ಕೊಂಡಿರಲ್ಲ, ಹೆಂಗೆ ಸಾಧ್ಯ ಆಯ್ತು, ಹೆಂಗೆ ಇದನ್ನು ಕಲಿತೀವಿ? ನೆಪ್ಪಿಟ್ಕೊಂಡಿಡ್ತು ಸ್ವಾಮಿ. ಇಲ್ಲಿಗೆ ಒಂದು 5-6 ವರ್ಷ ಮೇಲೆ ಆಡಿದ್ವಿ ಒಂದ್ಸಲ. ವಯಸ್ಸಾದ್ರೂ ಬಿಡಲಿಲ್ಲ ಸರ್, ಈಗೂ ಆಡಬೇಕು ಅಂತಾರೆ. ಅದನ್ನು ನಮ್ಮ ಕೈಲಿ ಆಗಲ್ಲ, ರಾತ್ರಿಯಲ್ಲಿ ಕುಳಿಯೋದಂತ ನಾವು ಸುಮ್ಕಾಗಿದ್ದೀನಿ ಸರ್ ಅಷ್ಟೇ. ನಾಟಕ ಆಡ್ಬೇಕಂತ ಉರುಪಿತ್ತವಾಗ? ಫುಲ್ ಉರುಪು ಸರ್, 25 ನಾಟಕ ಆಡಿದ್ದೀನಿ ಸರ್. ಒಳ್ಳೆಯದು ಸಿದ್ದಣ್ಣವರೇ, ನಿಮ್ಮ ಒಂದು ಕೃಷಿ ಅನುಭವಗಳನ್ನು ಇದುವರೆಗೂ ನಮ್ಮ ರೈತರೊಂದಿಗೆ ಹಂಚಿಕೊಂಡ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸ್ವಾಮಿ. ಇದುವರೆಗೂ ಶೇಂಗಾ ಕೃಷಿಯ ಅನುಭವಗಳು ಕುರಿತು ಚಳ್ಳಕೆರೆ ತಾಲೂಕು ದೊಡ್ಡವಳ್ಳಾರ್ತಿ ಗ್ರಾಮದ ಕೃಷಿಕ ಎಸ್ ಸಿದ್ದಣ್ಣ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಇದೀಗ ಕೇಳೋಣ ನ್ಯೂ ಆಲ್ಗಿ ಫಾಲಿಯರ್ ಸ್ಪ್ರೇ ಪ್ರಾಯೋಜಿತ ಕಾರ್ಯಕ್ರಮ. ವಿವಿಧ ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ರೈತ ಬಂಧುವರೇ, ನುವಾಲ್ಗಿಯನ್ನ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕೃಷಿಕರು ಬಳಸುವ ಹಿನ್ನೆಲೆಯಲ್ಲಿ ಇವತ್ತು ಅರಸೀಕೆರೆ ತಾಲೂಕು ಸಿದ್ದರಹಳ್ಳಿಯ ಎಸ್ ರಮೇಶ್ ಅವರ ಜೊತೆಗೆ ಮಾತನಾಡ್ತಾ ಇದೀವಿ. ಟೊಮ್ಯಾಟೋದಲ್ಲಿ ಅವರು ಬಳಕೆ ಮಾಡಿಕೊಂಡು ಒಳ್ಳೆ ಪರಿಣಾಮವನ್ನು ಕಂಡಿದ್ದಾರೆ. ರಮೇಶ್ ಅವರೇ, ಎಷ್ಟು ವರ್ಷಗಳಿಂದ ಬಳಸ್ತಿದ್ರಿ, ಹೇಗೆ ಬಳಸ್ತಿದ್ರಿ, ಏನು ಕಂಡಿದ್ದು ನೀವು? ಸರ್, 2 ವರ್ಷದಿಂದ ಬಳಸ್ತಾ ಇದ್ದೀನಿ. ಬರೀ ನುವಾಲ್ಗೆ ಬೆಳೆಸಿರೋದು ಇದೇ ಫಸ್ಟ್. ಮುಂಚೆ ಬೇರೆದ್ರೊಳಗೆ ಮಿಕ್ಸ್ ಮಾಡಿ ಬೆಳೆಸಿದ್ದೆ, ಆದ್ರಿಂದ ನನಗೆ ಅದರ ರಿಸಲ್ಟ್ ಗೊತ್ತಾಗಲಿಲ್ಲ. ಈ ವರ್ಷ ಬರೀ ಅದನ್ನೇ ಬಳಸಿರೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ. ಸುಮಾರು 15-20 ವರ್ಷದಿಂದ ಟೊಮೆಟೊ ಬೆಳೀತಾನೆ ಇರ್ತೀನಿ. ಅವಾಗೆಲ್ಲ ರಾಸಾಯನಿಕ ಔಷಧಿಗಳು ಎಲ್ಲ ಬೆಳೆಸ್ತಾ ಇದ್ದೆ. ಟೊಮೆಟೊಕ್ಕೆ ಮುಖ್ಯವಾಗಿ ಕರುಕು ರೋಗ ಅಂತ ಬರುತ್ತೆ, ಬೆಂಕಿ ರೋಗ ಅಂತ ಹೇಳ್ತಾರೆ. ಯಾವುದೇ ರಾಸಾಯನಿಕ ಅವ್ರು ಎಷ್ಟೇ ಕೊಟ್ಟು ಅವ್ರು ಹೇಳಿದ್ದೆಲ್ಲ ಹೊಡೆದ್ರು ಅದು ಒಂದು ಕಾಲ್ ಭಾಗ ಅದು ಕಂಟ್ರೋಲ್ ಆಗ್ತಾನೇ ಇರಲಿಲ್ಲ. ಮತ್ತೆ ಈ ಸಲ ನಾನು ನುವಾಲ್ಗೆ ಬಳಸಿರೋದ್ರಿಂದ ಸುಮಾರು 99% ಅದು ಇಲ್ಲ. ಈ ಸಲ ನುವಾಲ್ಗೆಯನ್ನ ಬಳಕೆ ಮಾಡಿರುವ ಹಿನ್ನೆಲೆಯಲ್ಲಿ ಟೊಮೆಟೊ ಬೆಳೆಯ ಬೆಳವಣಿಗೆ, ಇಳುವರಿ ಮತ್ತು ಮಾರಾಟದ್ದು? ಸರ್, ತುಂಬಾ ಚೆನ್ನಾಗಿ ಬೆಳೆದಿದೆ. ಹೇಳ್ಬೇಕು ಅಂದ್ರೆ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ. ಈ ಬೆಳೆ ನೋಡಿದ್ರೆ ಸ್ವಲ್ಪ ನೆರಳಿರ್ಬೇಕು ಅಂತ ತೆಂಗಿನ ತೋಟದಲ್ಲಿ ತೋಟಕ್ಕೂ ಅನುಕೂಲ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾನು ತೆಂಗಿನ ತೋಟದಲ್ಲಿ ಬೇಸಿಗೆ ಬೆಳಿತೀನಿ. ಸುಮಾರು 5 ಅಡಿ ಬೆಳವಣಿಗೆ ಆಗಿದೆ. ನಾನು ತಂತಿ ಬಿಟ್ಟಿದ್ಕಿಂತ ಜಾಸ್ತಿ ಬೆಳವಣಿಗೆ ಆಗಿದೆ. ಮತ್ತೆ ಫಸಲು ರಾಸಾಯನಿಕ ಬೆಳೆಸಿದಾಗ್ಲೂ ಇಷ್ಟೊಂದು ಫಸಲು ನೋಡಲಿ. ಆ ಫಸಲಿಗಿಂತ ಮುಖ್ಯವಾಗಿ ಕ್ವಾಲಿಟಿ, ಅದರ ಸೇನಿಂಗು ಮತ್ತೆ ಗಾತ್ರ. ಮಾರ್ಕೆಟ್ಗೆ ಹೋದಾಗ ನಮ್ಮದಕ್ಕೆ 100 ರೂಪಾಯಿ ರೇಟ್ ಜಾಸ್ತಿ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಅದು ಕ್ವಾಲಿಟಿ ನೋಡಿ, ಬೇರೆಯವರು ನನಗೆ ಬೇಕು ಅಂತ ಆರಿಸ್ಕೊಂಡು ಇಟ್ಕೊಂತಾರೆ. ಆ ರೀತಿ ಕ್ವಾಲಿಟಿ ಬರ್ತಾ ಇದೆ, ಇಳುವರಿನ ಚೆನ್ನಾಗಿ ಬರುತ್ತೆ. ಖರ್ಚು ವೆಚ್ಚದ ಬಗ್ಗೆ ಹೇಳಿ. ಈಗ ರಾಸಾಯನಿಕ ಗೊಬ್ಬರಗಳು ವಿಷಯಗಳನ್ನ ಬಳಕೆ ಮಾಡಿದಾಗ 3,000 ಗುಣಿ ಟೊಮ್ಯಾಟೋಕ್ಕೆ ಎಷ್ಟು ಈ ಹಿಂದೆ ಆಗ್ತಾ ಇತ್ತು, ಈಗ ನೂವಲ್ಗೆ ನೀವು ಉಪಯೋಗಿಸ್ಕೊಳ್ತಿದ್ರಲ್ಲಿ ಎಷ್ಟು ವೆಚ್ಚ ಆಗ್ತಾ ಇದೆ? ಒಂದೇನಂದ್ರೆ ನಾನು ಯಾವಾಗಲೂ ಆಳಿನ ಮೇಲೆ ಅವಲಂಬನೆ ಆಗಲ್ಲ. ಆದಷ್ಟು ನಾನು ಸ್ವಂತಕ್ಕೆ ಕೆಲಸ ಮಾಡ್ತೀನಿ, ಆದ್ರಿಂದ ಆಳಿನ ಖರ್ಚು ನನಗೆ ಭಾರಿ ಕಡಿಮೆ. ಮತ್ತೆ ರಾಸಾಯನಿಕ ವಿಷಯಕ್ಕೂ ಅಂದ್ರೆ ನಾನು ಇದಕ್ಕೆ ಇಷ್ಟಕ್ಕೆ ಇದೇ ತರ ಬೆಳೆ ತೆಗಿಯಕ್ಕೆ ನಾನು 6,000 ರೂಪಾಯಿ 7,000 ರೂಪಾಯಿವರೆಗೂ ಖರ್ಚು ಮಾಡ್ತಿದ್ದೆ. ಯಾಕೆ ಅಂದ್ರೆ ಸ್ವಲ್ಪ ರೇಟು ಮಾರ್ಕೆಟ್ ಅಲ್ಲಿ ಜಂಪ್ ಇದೆ ಅಂದ್ರೆ ನಮಗೆ ಆಸೆ ಜಾಸ್ತಿ, ಹಂಗಾಗಿ ನಾನು ರಾಸಾಯನಿಕ ಮತ್ತೆ ಕೊಡೋದು ಇದೆಲ್ಲ ಮಾಡ್ತಾ ಇದ್ದೆ. ಈ ಸಲ ಏನು ಮಾಡ್ಲಿಲ್ಲ, ಗಟ್ಟಿ ಮನಸ್ಸು ಮಾಡಿ ಇದನ್ನೇ ಉಪಯೋಗಿಸಿದ್ರಿಂದ ಅಂದ್ರೆ 500 ಮಿಲಿ ನೋವಾಲ್ಗೆ 900 ರೂಪಾಯಿ. ಬರೀ ಇದನ್ನೇ ಕೊನೆವರೆಗೂ 15 ದಿವಸಕ್ಕೆ ಒಂದ್ಸಲ ಬಳಸಿದ್ನಿ, ಒಂದು 6 ಸಲ ಏನೋ ಸ್ಪ್ರೇ ಮಾಡಿದೀನಿ. ರಾಸಾಯನಿಕ ಇಲ್ಲದೇನೆ ಬರೀ 1/2 ಲೀಟರ್ ನೋವಾಲ್ಗೆ ಬಾಟ್ಲಿನಲ್ಲಿ ಬೆಳೆ ಬಂದಿದೆ. ಬೆಳೆನೂ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಇಳುವರಿನೂ ಚೆನ್ನಾಗಿದೆ, ತುಂಬಾ ಅನುಕೂಲ ಆಗಿದೆ. ನೋವಾಲ್ಗೆಯನ್ನ ಉಪಯೋಗಿಸ್ಕೊಂಡಿದ್ರಿಂದ ಖರ್ಚು ಕಡಿಮೆ ಆಯ್ತು, ಮತ್ತೆ ಬೆಳೆ ಚೆನ್ನಾಗಿದೆ, ಆರೋಗ್ಯಕರವಾಗಿದೆ. ಖರೀದಿ ಮಾಡೋರು ಇಷ್ಟಪಟ್ಟು ಹೆಚ್ಚು ಬೆಲೆಯನ್ನ ಕೊಡ್ತದಂತ ಹೇಳ್ತದ್ರಿ. ನಿಮ್ ನೋಡ್ಕೊಂಡು ಬೇರೆಯವರು ಏನ್ ಹೇಳ್ತದ್ರಿ? ಸರ್, ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ತಾ ಇದೀನಿ, ನಮ್ಮೂರಲ್ಲಿ ಸುಮಾರು ತರಕಾರಿ ಬೆಳೀತಾರೆ, ಅವ್ರಿಗೆಲ್ಲ ಹೇಳಿದೀನಿ ಸರ್ ಅದು ಖಂಡಿತ ಉಪಯೋಗ ಆಗತ್ತೆ ಅಂತ ನನ್ನ ನಂಬಿಕೆ. ಆಲಿಕಲ್ಲು ಬಂದಾಗ ಮರುದಿನ ಸಿಂಪರಣೆ ಮಾಡಿದೆ, ಕಾಯಿಗಳಿಗೆ ಹೊಡೆತ ಆಗ್ಲಿಲ್ಲ, ಏನು ಸಮಸ್ಯೆ ಆಗ್ಲಿಲ್ಲ ಅಂತ ಅನ್ಕೊಂಡು ಹೇಳ್ತಾ ಇದ್ರಿ. ಹೌದು ಸರ್, ಈಗ ಮುಂಗಾರ ಅಡ್ಡ ಮಳೆ, ಒಂದ್ಸಲ ರಾತ್ರಿ 8 ಗಂಟೆಯಲ್ಲಿ ಆನೇಕಲ್ ಮಳೆ ಬಿತ್ತು. ತುಂಬಾ ಆತಂಕ ಆಯ್ತು ನನಗೆ, ಯಾಕೆಂದ್ರೆ ಆನೇಕಲ್ ಮಳೆ ಬಿದ್ದಾಗ ಅವಾಗೆಲ್ಲ ತುಂಬಾ ಕಾಯಿ ಈಚು ಇಲ್ಲ ಹೂವೆಲ್ಲ ಇತ್ತು. ಆನೇಕಲ್ ಬಿದ್ರೆ ಟೊಮೆಟೊ ಬೆಳೆ ಇರೋದೇ ಇಲ್ಲ, 90% ಡ್ಯಾಮೇಜ್ ಆಗುತ್ತೆ. ನಾನು ಹೋಗಿ ನೋಡಿದೆ, ಆಮೇಲೆ ಕಾಯಿ ಎಲ್ಲ ದಪ್ಪಾಗಿತ್ತು, ಅದ್ರ ಮೇಲೆ ಸ್ವಲ್ಪ ಡ್ಯಾಮೇಜ್ ಆದಂಗೆ ಕಾಣಿಸ್ತು. ನಮ್ಗೆ ಅವಾಗ ಏನು ಅನಿಸ್ತು, ಮಧ್ಯಾಹ್ನ ಬಿಸಿಲತ್ತಿದ್ದ, ಮತ್ತೆ ಸ್ಪ್ರೇ ಮಾಡ್ಬಿಟ್ಟೆ. ಅವತ್ತೆ 2 ದಿವಸ ಮಳೆ ಬರಲಿಲ್ಲ, ಒಂದು ವಾರ ನೋಡಿದ್ರೆ ಕಾಯಿ ನೋಡಿ ಹಂಗೆ ಕೂಡ್ಕೊಂಡ್ಬಿಡ್ತು. ಆನೇಕಲ್ ಮಳೆಗೆ ಏನು ನನಗೆ ಎಫೆಕ್ಟ್ ಆಗಲಿಲ್ಲ, ಮಾಮೂಲಿ 100% ಬೆಳೆ ನನಗೆ ಸಿಕ್ತು. ನನಗೆ ಅವಾಗ ತುಂಬಾ ಆಶ್ಚರ್ಯ ಆಯ್ತು, ಈ ಸಲ ಬೆಳೆ ಹೋಗೇ ಬಿಡ್ತು ಅಂತ ಆತಂಕದಲ್ಲಿ ಇದ್ದಿದ್ದು, ಯಾವುದೇ ತೊಂದರೆ ಇಲ್ದಂಗೆ ಬೆಳೆ ಬಂತು. ಅದರಿಂದ ನನಗೆ ಇನ್ನೂ ನಂಬಿಕೆ ತುಂಬಾ ಜಾಸ್ತಿ ಆಯ್ತು, ಇದರಿಂದ ನನಗೆ ತುಂಬಾ ಅನುಕೂಲ ಆಗ್ತಾ ಇದೆ ಅಂತ ನಂಬಿಕೆ ಬಂದಿದೆ. ಪರಿಸರ ಪ್ರಿಯ ಪದಾರ್ಥವಾದ ನುವಾಲ್ಗೆಯನ್ನ ಇಷ್ಟಪಟ್ಟು ಬಳಸಿದಿರಿ, ಪರಿಣಾಮವನ್ನು ಕಂಡಿದರೆ, ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರೆ ನಿಮ್ಮ ಸಂಖ್ಯೆಯನ್ನ ಹೇಳ್ಬೋದಾ? 9 9 6 2 3 7 3 9. ಹೆಚ್ಚಿನ ಮಾಹಿತಿಗೆ ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 9449 61 18 78 9449 61 18 78. ಇದುವರೆಗೆ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಈ ಕಾರ್ಯಕ್ರಮ